ತಂ ಏತಂ ಈಶ್ವರಂ ಭಾಷ್ಯದ ಕೊನೆ ಭಾಗ. ತಂ ಏತಂ ಈಶ್ವರಂ ಆತ್ಮಾನಂ, ಈಶ್ವರಂ ಆತ್ಮಾನಂ ಏ ಪಶ್ಯಂತಿ, ಆ ಈಶ್ವರನನ್ನು ತಾನೇ ಎಂದು ಯಾವನು ಗುರುತಿಸಿಕೊಂಡಿದ್ದಾನೋ. ನಿವೃತ್ತ ಬಾಹ್ಯ ವೃತ್ತಯ, ಹೊರಮುಖವಾದ ಎಲ್ಲ ವೃತ್ತಿಗಳಿಂದ ಒಳಗೆ ತಿರುಗಿಸಿಕೊಂಡು ಒಳಮುಖವನ್ನಾಗಿ ಮಾಡಿಕೊಂಡು ಅಂತರ್ಮುಖನಾಗಿದ್ದುಕೊಂಡು ಆಚಾರ್ಯ ಆಗಮ ಉಪದೇಶಂ ಅನುಪಶ್ಯಂತಿ. ಏನು ಶ್ರೋತ್ರಿಯ ಬ್ರಹ್ಮನಿಷ್ಠ ಆಚಾರ್ಯ ಆಗಮ ಶಾಸ್ತ್ರಗಳು, ಇವುಗಳಲ್ಲಿ ಅಗಾಧವಾದ ಶ್ರದ್ಧಾ ಮತ್ತು ತಾವು ಬಯಸಿದ ಮೋಕ್ಷ ಗುರಿಯನ್ನು ಬಿಟ್ಟು ಅಲಗಾಡದೇ ಇರುವಂಥವರು, ತೇ ಧೀರಾಹ ಸಾಕ್ಷಾತ್ ಅನುಭವಂತಿ, ಅವರು ಸ್ಪಷ್ಟವಾಗಿ ಆತ್ಮನೇ ತಾನು ಎನ್ನುವುದನ್ನು ಗುರುತಿಸುತ್ತಾರೆ. ತೇ ಧೀರಾಹ ವಿವೇಕಿನಃ, ತೇಷಾಂ ಅಂತಹ ಪರಮೇಶ್ವರ ಭೂತಾನಾಂ, ಪರಮೇಶ್ವರರೇ ತಾವು ಆಗಿರುವಂತಹ ಶಾಶ್ವತಂ ನಿತ್ಯಂ ಸುಖಂ ಆತ್ಮಾನಂದ ಲಕ್ಷಣಂ ಭವತಿ, ಅವರು ಆತ್ಮಾನಂದವನ್ನು ಹೊಂದುತ್ತಾರೆ. ಇತರರು ನ ಇತರೇಷಾಂ, ಯಾರವರು ಇತರರು, ಬಾಹ್ಯ ಆಸಕ್ತ ಬುದ್ಧಿನಾ, ಹೊರಮುಖವಾದ ಆಸಕ್ತಿಯನ್ನು ತೋರಿಸುವವರು, ಅವಿವೇಕಿನ ಮಂದಬುದ್ಧಿಯವರು ಇತ್ಯರ್ಥ. ಅವಿವೇಕಿಗಳು ಅಂತ ಕರೆದ್ರೆ ನೆಗೆಟಿವ್ ಆಗಿಬಿಡ್ತದೆ, ಸ್ವಲ್ಪ ಪಾಸಿಟಿವ್ ಮಾಡಿಕೊಂಡಂತೆ. ಏನು ಬುದ್ಧಿ ಇದೆ ಆದರೆ ಮಂದ ಬುದ್ಧಿ, ಏನಂತ ಮೆಂಟಲಿ ರಿಟಾರ್ಡ್, ನಾನು ಆ ನೆಗೆಟಿವ್ ತೀವ್ರತೆಯನ್ನು ಕಡಿಮೆ ಮಾಡೋ ಪ್ರಯತ್ನ ಮಾಡಿರ್ತೀನಿ. ನೀ ಆ ಶಬ್ದವನ್ನು ಹೇಳಿ ಇನ್ನೂ ತೀವ್ರ ಮಾಡಿರ್ತೀಯ. ಮಂದ ಬುದ್ಧಿಯವರು ಇವರು, ಸರ್ಕಾರದವರು ಈ ಏನು ಮಾನಸಿಕ ಅಸ್ವಸ್ಥ ಮಕ್ಕಳಿದ್ದಾರೆ ಅಥವಾ ಅಂಗವಿಕಲ ಮಕ್ಕಳಿದ್ದಾರೆ, ಅಂಗವಿಕಲರು ಇದ್ದಾರೆ, ಅವರಿಗೆ ಹೊಸ ಹೆಸರನ್ನು ಕೊಟ್ಟಿದೆ, ಚಾಲೆಂಜಿಂಗ್ ಚೈಲ್ಡ್, ಚಾಲೆಂಜಿಂಗ್ ಚಾಲೆಂಜಿಂಗ್ ಮತ್ತೆ ಮುಂದಿನ ಡೀಟೇಲ್ಸ್ ಹಾಕೋಬೋದು. ಫಿಸಿಕಲಿ ಚಾಲೆಂಜ್ ಚೈಲ್ಡ್ ಅಥವಾ ಮೆಂಟಲಿ ಚಾಲೆಂಜ್ ನಿಮ್ಮ ಮುಂದೆ ಹಾಕೋಬೋದು. ನಾವ್ಯಾರು ಅನ್ಚಾಲೆಂಜ್ಡ್ ಇದ್ದೇವಲ್ಲ, ನಾವು ಯಾವ ಕೆಟಗರಿ ಬರ್ತೇವೆ ಅಂದರೆ ಎಲ್ಲ ಚಾಲೆಂಜು, ಅವ ಮರೆ ಮೆಂಟಲ್ಲು, ಅವ ಬರೆ ಫಿಸಿಕಲ್ಲು, ನಾವು ಎಲ್ಲ ರೀತಿಯಲ್ಲೂ ಎಲ್ಲಿ ತನಕ ಆತ್ಮಜ್ಞಾನ ಪಡೆಯೋದಿಲ್ಲೋ ಅಲ್ಲಿ ತನಕ ನಾವೆಲ್ಲ ಚಾಲೆಂಜ್ಡ್ ಪರ್ಸನ್ಸ್. ನ ಇತರೇಷಾಂ ಬಾಹ್ಯ ಆಸಕ್ತ ಬುದ್ಧಿನ, ಶಬ್ದಸ್ಪರ್ಶಾದಿ ವಿಷಯಗಳಲ್ಲಿ ಅತ್ಯಂತಿಕವಾದ ಆಸಕ್ತಿಯನ್ನು ತೋರಿಸು. ಅವಶ್ಯಕತೆಗಿಂತ ಹೆಚ್ಚಿನ ಆಸಕ್ತಿಯನ್ನು ತೋರಿಸು. ಈವನ್ ಏಷಣಾತ್ರಯಗಳಲ್ಲಿ ಕೂಡ ಅಷ್ಟೇ, ಅದು ಶಬ್ದ ಈಶನ ಅಲ್ಲಂತಪ್ಪ, ಅದು ಏಷಣ ಅಂತ ಸಿದ್ಧ ಆಗಿದೆ. ಈಗ ಹುಡುಕಿ ತೆಗೆದಿದ್ದಾರೆ ಕರೆಕ್ಟಾ, ಅದು ಈಶನ ಅಲ್ಲ, ಏಷಣಾತ್ರಯ ಈಶನಾತ್ರಯ ಅಲ್ಲ, ಅದು ಏನೋ ಮೊದಲಿಂದ ರೂಢಿಸ್ಕೊಂಡು ಬಂದ್ಬಿಡಿದ್ರು ಈಶನ ಈಶನ. ಹೀಗೆ ಆಗ್ತದೆ ನೋಡ್ರಿ, ಸ್ಟಡಿ ಮಾಡಿದರೆ ಎಲ್ಲ ಕ್ಲಿಯರ್ ಆಗ್ತಾ ಹೋಗ್ತದೆ. ಎನಿವೇ, ಏಷಣಾತ್ರಯಗಳಲ್ಲಿ ಕೂಡ ಇದೆ. ಏನು ಅಂದರೆ ಅವಶ್ಯಕತೆಗಳಿಗಿಂತ ನಾವು ಹೆಚ್ಚಿಗೆ ಬಯಸಿದ್ದಾದರೂ ಮಾತ್ರ ಅದು ಸಾಧಕರಿಗೆ ಸಮ್ಮತ ಅಲ್ಲ. ಅವಶ್ಯಕತೆಗಳಿಗಿಂತ ಕಡಿಮೆ ತಗೋಬೇಕು, ಅದು ಧನ ಇರಲಿ, ಬಟ್ಟೆ ಇರಲಿ, ಆಹಾರ ಇರಲಿ, ನಮ್ಮ ಚೇಷ್ಟೆಗಳಿರಲಿ, ಅವಶ್ಯಕತೆಗಳಿಗಿಂತ ಕಡಿಮೆ. ಅವಶ್ಯಕತೆಗಳಿಂದ ಹೆಚ್ಚಿಗೆ ಮಾಡಿಕೊಂಡ್ರೆ ಸಾಧಕರಿಗೆ ಸರಿಯಾದದ್ದಲ್ಲ ಅದು. ಹೀಗಾಗಿ ಇವರೆಲ್ಲ ಯಾರಿವರು? ಅವಿವೇಕಿಗಳು. ಇವರ ಅವಶ್ಯಕತೆಗಳಿಗಿಂತ ಹೆಚ್ಚಿಗೆ ಇರಲಿ ಬಿಡು, ನಾಳೆಗೆ ಬರ್ತದೆ ನೋಡೋಣ, ಮುಂದಿನ ವರ್ಷ ಏನಾಗ್ತದೆ ನೋಡೋಣ, ಇರಲಿ. ಇದು ಮಂದ ಬುದ್ಧಿ. ಈಗ ಒಂದು ಎದುರುಗಡೆ ನಮ್ಮೆದುರುಗಡೆ ಒಂದು ಆಭಾಸವಾದ ಸಂಗತಿ ನಿಂತುಕೊಂಡಿದೆ. ಆತ್ಮ ನಿತ್ಯ ಚೈತನ್ಯ, ಶರೀರ ಜಡ. ಆತ್ಮನಿಲ್ಲದೆ ಶರೀರವು ಜಡ, ಆತ್ಮನ ಇರುವಿಕೆಯಲ್ಲಿ ಶರೀರವು ಚೈತನ್ಯದಂತೆ ತೋರುತ್ತದೆ ಅಷ್ಟೇ ವಿನಃ ಶರೀರವು ಇನ್ನೊಂದು ಚೈತನ್ಯವಾಗಿಲ್ಲ. ಒಬ್ಬ ತಂದೆಗೆ ಇನ್ನೊಬ್ಬ ಮಗನು ಹುಟ್ಟಬಹುದು. ತಂದೆ ಮತ್ತು ಮಗ ಇಬ್ಬರು ಸ್ವತಂತ್ರವಾದ ವ್ಯಕ್ತಿತ್ವಗಳನ್ನು ಹೊಂದಿದವರು ಅಂತ ನಾವು ಗುರುತಿಸಬಹುದು. ತಂದೆಯ ಶರೀರ ಮಗನದಲ್ಲ, ಮಗನ ಶರೀರ ತಂದೆಯದಲ್ಲ, ತಂದೆಯ ಮುಖ ಮಗನದಲ್ಲ, ಮಗನ ಮುಖ ತಂದೆಯದಲ್ಲ. ಓಕೆ, ಆದರೂ ತಂದೆ ಮಗ, ಇವರು ತಂದೆಯಿಂದ ಹುಟ್ಟಿದ ಮಗ. ಹಾಗೆ ಆತ್ಮನಿಂದ ಶರೀರ ಹುಟ್ಟಿದೆ ಅಂತ ಹೇಳ್ತಾ ಹೋದರೆ ತಪ್ಪಾಗ್ತದೆ. ಆತ್ಮನಿಲ್ಲದೆ ಶರೀರ ಹುಟ್ಟಿದೆ ಅಂದರೂ ತಪ್ಪಾಗ್ತದೆ. ಹಾಗಾದ್ರೆ ಏನು ಈ ಶ್ಲೋಕ? ಸುಂದರವಾದ ವಿಷಯವನ್ನು ವಿವರಿಸ್ತದೆ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದದಾತಿ ಕಾಮಾಂ ತಮಾತ್ಮಸ್ಥಂ ಯೇನು ಪಶ್ಯಂತಿ ಧೀರಾಃ ತೀಶಾಂ ಶಾಂತಿಃ ಶಾಶ್ವತಿ ನೇತರೇಷಾಂ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದಧಾತಿ ಕಾಮಾಂ ತಮಾತ್ಮಸ್ಥಂ ಯೇನು ಪಶ್ಯಂತಿ ಧೀರಾಃ ತೇಷಾಂ ಶಾಂತಿಃ ಶಾಶ್ವತಿ ನೇತರೇಷಾಂ. ಅನಿತ್ಯಾನಾಂ ನಿತ್ಯಃ ಚೇತನಃ ಚೇತನಾನಾಂ. ಚೈತನ್ಯಗಳಿಗೆಲ್ಲವೂ ಇದು ಚೇತನವಾಗಿದೆ. ಅನಿತ್ಯಗಳಲ್ಲಿ ನಿತ್ಯವಾದ ತತ್ವ ಇದೆ. ಏಕಃ ಬಹೂನಾಂ, ಒಬ್ಬನೇ ಆಗಿದ್ದುಕೊಂಡು ಅನೇಕವಾಗಿದ್ದಾನೆ. ಯಹ ಕಾಮಾನ್ ವಿಧದಾತಿ, ಅವರವರಿಗೆ ಬೇಡಿದ ತಕ್ಕಂತೆ ಅವರವರಿಗೆ ಫಲಗಳನ್ನು ಕೊಡುವವನು ಇವನು. ಅದಕ್ಕಾಗಿ ಈಶ್ವರನಿಗೆ ಇನ್ನೊಂದು ಹೆಸರು ಕರ್ಮ ಫಲದಾತ. ಈಶ್ವರ ಫಲದಾತ. ಕರ್ಮ ನಾವೇ ಮಾಡೋದು, ಫಲವನ್ನು ಅನುಗ್ರಹಿಸುವವನು ಈಶ್ವರ. ಕರ್ಮ ಫಲದಾತ. ಇಲ್ಲಿ ಚೈತನ್ಯ ಅಂತ ಹೇಳ್ತಾ ಬಂದರು, ನಿತ್ಯ ಅಂತ ಹೇಳ್ತಾ ಬಂದರು. ಹಾಗೆಯೇ ಪ್ಲೇಟನ್ನು ಹೊರಳಿಸಿ ಅನೇಕವಾದರು ಅಂತ ಹೇಳಿದರು. ಕೊನೆಗೆ ತಾತ್ಪರ್ಯವನ್ನು ಕೊಡ್ತಾರೆ, ಕರ್ಮಫಲಗಳನ್ನು ಕೊಡುವವನು ಅಂತ ಕೊಡ್ತಾರೆ. ಇವೆಲ್ಲವುಗಳನ್ನು ಸಮನ್ವಯ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕು. ಅನಿತ್ಯಾನಾಂ ನಿತ್ಯಃ, ಭಗವದ್ಗೀತೆಯಲ್ಲಿ ಕೂಡ ನಿಮಗೆ ಈ ಅರ್ಥ ಬರುವಂಥ ಶ್ಲೋಕ ಬಂದಿದೆ. ದೇಹೀ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವತ್ರ ಭಾರತ. ಹೇ ಭಾರತ, ಸರ್ವತ್ರ ದೇಹಿ, ಎಲ್ಲ ದೇಹಗಳಲ್ಲಿ ದೇಹಿ ನಿತ್ಯಂ, ಅದೇ ಅರ್ಥ ಇಲ್ಲಿ ಕೂಡ. ಅನಿತ್ಯಾನಾಂ ನಿತ್ಯ, ಏನೇನು ಅನಿತ್ಯಗಳು? ಆತ್ಮನನ್ನು ಹೊರತುಪಡಿಸಿ ಎಲ್ಲವೂ ಅನಿತ್ಯಗಳು. ಏನೇನು ಅಂತ ಪಟ್ಟಿ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ತಾತ್ಪರ್ಯವಾಗಿ ಹೇಳಬೇಕು ಅಂತಂದರೆ, ಸ್ಥೂಲ ಸೂಕ್ಷ್ಮ ಶರೀರಗಳು ಇವು ಅನಿತ್ಯ, ಅನಾತ್ಮಗಳು. ಶರೀರ, ಮನಸ್ಸು, ಬುದ್ಧಿ, ಪ್ರಾಣ, ಇಂದ್ರಿಯಗಳಿಂದ ಸಹಿತವಾದಂತಹ, ಸಮ್ಮಿಲಿತವಾದಂತಹ, ಸಂಹತವಾದಂತಹ, ಕೂಡಿ ಇದ್ದಂತಹ, ಇದು ಅನಿತ್ಯ. ಆದ್ದರಿಂದ ಇವುಗಳಲ್ಲಿರುವಂತಹ ಚೈತನ್ಯವು ಕೂಡ ಅನಿತ್ಯ. ಹ್ಞೂ ಅಂತೀರಲ್ರಿ, ಅನಿತ್ಯಗಳ ಸಂಗತಿಯಲ್ಲಿ ಇದ್ದಿದ್ದೆಲ್ಲ ಅನಿತ್ಯ ಆಗಬೇಕು ಅಂತ ಏನಿಲ್ಲ. ಅನಿತ್ಯಗಳಲ್ಲಿ ಇದು ನಿತ್ಯವಾಗಿದೆ. ಆತ್ಮ ನಿತ್ಯ. ಅಷ್ಟೇ ಅಲ್ಲ, ಚೇತನಗಳಿಗೆ ಇದು ಚೈತನ್ಯವಾಗಿದೆ. ಚೇತನ ಚೈತನ್ಯವಾಗಿದೆ. ಯಾವುಗಳಿಗೆ? ಚೇತನಾನಾಂ, ಹೊಳೆಯುವ, ಪ್ರಕಾಶಿಸುವ, ಬೆಳಗುವ ಎಲ್ಲ ಪ್ರಕಾರದ ಚೇತನಗಳು. ನಾಲಿಗೆಯ ದೃಷ್ಟಿಯಲ್ಲಿ ಆಹಾರ ಪದಾರ್ಥಗಳು ಚೇತನಗಳು, ಕಣ್ಣಿನ ದೃಷ್ಟಿಯಲ್ಲಿ ಅನಂತ ರೂಪ ರಾಶಿಗಳು ಚೇತನಗಳು, ಕಿವಿಗಳ ದೃಷ್ಟಿಯಲ್ಲಿ ಎಲ್ಲ ಪ್ರಕಾರದ ಶಬ್ದಗಳು ಚೇತನ. ಸಂಗೀತ ಒಂದೇ ಅಲ್ಲ, ಎಲ್ಲ ಶಬ್ದಗಳು ಚೇತನ. ಹೀಗೆ ಆ ಇಂದ್ರಿಯಗಳ ದೃಷ್ಟಿಯಿಂದ ಆ ವಿಷಯಗಳು ಚೇತನ. ಇವು ಎಷ್ಟಿವೆ ಚೇತನಗಳು ಅಂತಂದರೆ ಬಹು ಅನೇಕ ಇವೆ. ಈ ಅನೇಕ ಅನೇಕ ಚೇತನಗಳು ಯಾವ ಚೈತನ್ಯದಲ್ಲಿ ಬೆಳಗುತ್ತಾ ಇವೆ, ಹೊಳಿತಾ ಇವೆ, ಪ್ರಕಾಶಿಸ್ತಾ ಇವೆ, ನಾ ಇದ್ದೇನೆ ಅಂತ ತೋರಿಸ್ತಾ ಇವೆ? ಅಮೇರಿಕನ್ ಬಿಸಿನೆಸ್ ಶಬ್ದದಲ್ಲಿ ಹೇಳಬೇಕಂದ್ರೆ ಅವೆಲ್ಲ ವಿಷಯಗಳು ಕರೀತಾ ಅಂತ, ಇಲ್ಲಿದ್ದೇನೆ ಬಾ, ಇಲ್ಲಿದ್ದೇನೆ ಬಾ, ಇಲ್ಲಿದ್ದೇನೆ ಬಾ ಅಂತ ಕರೀತಾ. ನೀವೇನೋ ಸುಮ್ಮನೆ ಒಂದು ಹಾಲಿಲ್ಲ, ಒಂದು ಹಾಲು ಒಂದು ಬ್ರೆಡ್ ತಗೊಂಬಂದ್ಬಿಡೋಣ ಅಂಥೇಳಿ ನೀವು ಬಿಗ್ ಬಜ್ ಯಾವುದೋ ಹೋಗ್ತೀರಿ. ಹಾಲು ಬ್ರೆಡ್ ತರಲಿಕ್ಕೇನು ಒಂದು ಕ್ಯಾರಿ ಬ್ಯಾಗ್ ಸಾಕು, ಹೌದು? ನಮ್ಮಂಥವ್ರಿಗೇನು ಕೆಲಸ ಇಲ್ಲ, ನಾವು ಹೊರಗೆ ಕಾರಣ ಕೂತಿರ್ತೀವಿ. ನೀವು ಒಳಗೆ ಹೋಗಿ ಹಾಲು ಸೆಕ್ಷನ್ ಎಲ್ಲಿದೆ, ಬ್ರೆಡ್ ಸೆಕ್ಷನ್ ಎಲ್ಲಿದೆ ಎಲ್ಲರಿಗೂ ಗೊತ್ತಿರ್ತದೆ. ಒಂದ್ಬಿಟ್ಟು ಎರಡು ಮೂರು ಸಲ ಮಾರ್ಕೆಟಿಂಗ್ ಯಾರು ಮಾಡ್ತಾರೋ ಗೊತ್ತಿರ್ತದೆ. ಸೀದಾ ಹೋದ್ರೇನ ತಗೊಂಡ್ರೇನ ಬಂದ್ರೇನ, ಯಾಕೆ ನಿಮಗೆ ಅವಶ್ಯಕತೆ ಏನಿತ್ತು? ಇವ್ರು ಹೋದರು, ಬರಲಿಲ್ಲ, ಬರಲಿಲ್ಲ, ಬರಲಿಲ್ಲ, ಬರಲೇ ಇಲ್ಲ. ಏನು ಆಯಿತು ಅಂತ ನೀವು ಹೋದರೆ ಮತ್ತೆ ನೀವು ಬರೋದಿಲ್ಲ. ಮತ್ತು ಏನು ಮಾಡೋದು ಹಾಗಾದರೆ ಬೇರೆ ದಾರಿ ಇಲ್ಲ. ಆಮೇಲೆ ಬಂದರು, ಐದಾರು ಬ್ಯಾಗ್ ಹೊತ್ಕೊಂಡು ಬಂದರು. ಇಷ್ಟು ಹಾಲು ಬ್ರೆಡ್ ಬೇಕಾ? ಆಮೇಲೆ ಕೇಳಿದೆ, ಅವ್ರ ಹೆಸರು ಸುಮ್ಮ ಅಂತೇಳಿ ಕೇಳಿದೆ. ಏನು ಸುಮ್ಮ ಇಷ್ಟೆಲ್ಲ ಹೊತ್ಕೊಂಡು ಬಂದಿದ್ಯಾ? ಅಯ್ಯೋ ಸ್ವಾಮೀಜಿ, ಒಳಗೆ ಹೋದ್ಮೇಲೆ ಗೊತ್ತಾಯ್ತು ಇದಿಲ್ಲ ಇದಿಲ್ಲ. ಇದ್ದದ್ದು ಒಂದು ನೆನಪಾಗೋದಿಲ್ಲ. ಅಲ್ಲಿ ಅಂಗಡಿಗೆ ಹೋದ್ರೆ ಏನು ನೆನಪಾಗ್ತದೆ? ಇಲ್ಲದೇ ಇದ್ದದ್ದೆಲ್ಲ ನೆನಪಾಗ್ತದೆ. ಇದು ಇದ್ರೆ ಚೆನ್ನಾಗಿತ್ತು, ಇದು ಇದ್ರೆ ಚೆನ್ನಾಗಿತ್ತು. ಹಾಗಾದ್ರೆ ಏನು ಮಾಡ್ತಾವು? ಬಾಬಾ ಅಂತ ಕರೀತ, ಇಲ್ಲಿದೆ ನೋಡು, ನೋಡ್ಬಾ ನೋಡ್ಬಾ ನೋಡ್ಬಾ ನೋಡಿ ಎಷ್ಟು ವೆರೈಟಿ ಇದ್ದ ನೋಡು. ಅದು ನೀನು ಬೇಕಾದ್ದು ಒಂದು ಸೋಪು, ಒಂದು 50 ವೆರೈಟಿ ಸೋಪ್ಸ್. ಅದು ನೋಡಿದ ತಕ್ಷಣ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ತೊಗೋಬೇಕು, ಇದು ತೊಗೋಬೇಕು, ಒಂದೆರಡಾದ್ರೂ ಒಂದೆರಡಾದ್ರೂ ತೊಗೊಂಡು. ಚೇತನ ಚೇತನ ಇವು ಎಲ್ಲೆಲ್ಲೂ ಇರೋದು ಚೈತನ್ಯ ಒಂದೇ ಆಗಿದ್ದರೂ ಕೂಡ ಆ ಬೆಳಗು, ಆ ಪ್ರಕಾಶವಾಗುವಿಕೆ, ಆ ಹೊಳೆಯುವಿಕೆ, ಅದು ಬ್ರೈಟ್ನೆಸ್ ಅಂತ ಕರಿತೀವಿ. ಅದು ಹೆಂಗಿರ್ತದೆ ಅಂತಂದರೆ ಬಾ ಬಾ ಬಾ ಬಾ ಬಾ ಅಂತ ಕರಿತಿರ್ತವೆ. ಸೊ ಯಾರ ಚೈತನ್ಯದಲ್ಲಿ ಇವೆಲ್ಲ ಇಷ್ಟು ಬೆಳಗ್ತಾ ಇವೆ? ಆ ಚೈತನ್ಯ ಆತ್ಮನೇ ನೀನಾಗಿದ್ದೀಯಾ. ಎಷ್ಟಿದ್ದೀರಿ ನೀವು? ಏಕಃ. ಎರಡು ಹೊರತುಪಡಿಸಿ ಒಬ್ಬನು, ಎರಡು ಹೊರತುಪಡಿಸಿ ಒಬ್ಬನು. ಏಕಃ ಅದ್ವಿತೀಯ. ಆ ಏಕಃ ಶಬ್ದ ಯಾವಾಗ ಪ್ರಯೋಗಿಸ್ತೀರಿ, ಶಾಸ್ತ್ರವು ಯಾವಾಗ ಪ್ರಯೋಗಿಸ್ತದೆ, ಅಲ್ಲಿ ಅಕ್ಕಪಕ್ಕ ಅದ್ವಿತೀಯ ಅನ್ನುವ ಶಬ್ದ ಇಲ್ಲದೆ ಹೋದರೂ ಕೂಡ ವ್ಯಾಖ್ಯಾನಿಸುವವರೇ ಆಗಲಿ ಶ್ರೋತಾನೇ ಆಗಲಿ ಅದನ್ನು ಸೇರಿಸಿಕೊಂಡೇ ಅಭ್ಯಾಸ ಮಾಡಬೇಕು. ಆತ್ಮ ಒಂದೇ, ಆದರೆ ಎರಡಿಲ್ಲದೇ ಇರುವ ಒಂದು. ನೀರೆಷ್ಟಿವೆ? ನೀರು ಒಂದೇ, ಆದರೆ ಎರಡಿಲ್ಲ ಇರುವ ಒಂದಲ್ಲ. ಅದು ಎರಡು ಇಲ್ಲದೆ ಇರುವ ಒಂದಲ್ಲ. ಎರಡು ಇರ್ತಿರ್ಲಿಕ್ಕೂ ಕೂಡ ಒಂದು, ಬಹಳ ವ್ಯತ್ಯಾಸ ಇದೆ. ತೋರಿಸ್ತೇನೆ. ಎರಡು ಇಲ್ಲದೆ ಇರುವ ಒಂದು ಅಂದರೆ ಈ ಒಂದು ಹೊರತುಪಡಿಸಿ ಇನ್ನೊಂದು ಏನೂ ಇಲ್ಲ ಅಂತ ಅರ್ಥ. ಎರಡಿಲ್ಲದೇ ಇರುವ ಒಂದು ಅಂದರೆ ಈ ಒಂದು ಹೊರತುಪಡಿಸಿ ಇನ್ನೊಂದು ಏನೂ ಇಲ್ಲ. ಎರಡು ಇರ್ತಿರ್ಲಿಕ್ಕೂ ಒಂದು ಅಂತಂದರೆ ಆ ಒಂದಿನ ಇರುವಿಕೆಗೆ ಏನೂ ತೊಂದರೆ ಆಗದೆ ಅನೇಕಗಳು ಇರಬಹುದು. ಆ ಒಂದು ಇರುವಿಕೆ ಅದಕ್ಕೆ ಯಾವ ತೊಂದರೆಗಳು ಆಗದೆ ಅನೇಕಗಳು ಇರಬಹುದು. ಆವಾಗ ಅನೇಕವು ಇರ್ತಿರ್ಲಿಕ್ಕೂ ಕೂಡ ಎರಡು ಇರ್ತಿರ್ಲಿಕ್ಕೂ ಕೂಡ ಇದು ಒಂದು ಕಾಯಂ ಹಾಗೆ ಇದೆ. ಇವು ಎರಡು ಸ್ವತಂತ್ರವಾದಂಥ ವ್ಯಾಖ್ಯಾನಗಳು. ಎರಡು ವ್ಯಾಖ್ಯಾನಗಳಲ್ಲಿ ಏಕಃ ಬ್ರಹ್ಮ ಏಕಃ ಆತ್ಮ ಅನ್ನುವ ಶಬ್ದವನ್ನು ಈ ಎರಡು ಅರ್ಥಗಳಲ್ಲಿ ಯಾವ ಅರ್ಥಕ್ಕೆ ಜೋಡಿಸಿಕೊಳ್ತೀವಿ? ಅರ್ಥನಾಗಿಲ್ಲ ನಾ ಹೇಳಿದ್ದು. ಅರ್ಥ ಆಗಿಲ್ಲ ಗುರುದೇವ, ಇನ್ನೂ ಸ್ವಲ್ಪ ಬುದ್ಧಿ ಕೊಡಪ್ಪ ನನಗೆ. ಓಕೆ, ಒಂದು ಅನ್ನುವ ಶಬ್ದ ಯಾವಾಗ ಪ್ರಯೋಗಿಸಲ್ಪಡುತ್ತದೆ, ಆ ಶಬ್ದ ಎರಡಿಲ್ಲದೇ ಇರುವ ಒಂದು ಅಂತಲೂ ಅರ್ಥ ಮಾಡಬಹುದು. ಎರಡಿಲ್ಲದೇ ಇರುವಂಥ ಒಂದು ಅಂತ ಅರ್ಥ ಮಾಡಬಹುದು. ಎರಡು ಇರ್ತಿರ್ಲಿಕ್ಕೂ ಕೂಡ ಒಂದು ಅಂತಲೂ ಅರ್ಥ ಮಾಡಬಹುದು. ಯಾವ ಅರ್ಥ ಸರಿ? ಎರಡಿಲ್ಲದೆ ಇರುವ ಒಂದು, ಎರಡನೆಯದ್ದು ಇರ್ತಿರ್ಲಿಕ್ಕೂ ಕೂಡ ಒಂದಾಗ್ಬೋದಲ್ಲ. ಹಾಂ, ಅದು ಅನಾತ್ಮ ಆಗ್ತದೆ. ಅದು ಎರಡನೇದು ಇರ್ತಿರ್ಲಿಕ್ಕೂ ಕೂಡ ಇದು ಒಂದು ಅಂತ ನಾವು ಹೇಳ್ತೀವಿ. ಈ ಒಂದಕ್ಕೆ ಯಾವ ಬದಲಾವಣೆ ಆಗದೆ ಇತ್ತು ಅಂತಂದ್ರೆ ಆ ಎರಡನೇದಕ್ಕೆ ಅರ್ಥ ಇಲ್ಲ ಅಂತ ಆಗ್ತದೆ. ಈ ಒಂದಕ್ಕೆ ಆ ಅನೇಕಗಳು ಇರುವುದರಿಂದ ಈ ಒಂದಕ್ಕೆ ಏನೂ ತೊಂದರೆ ಆಗಿಲ್ಲ ಅಂದರೆ, ಯಾವ ವಿಕಾರಗಳು ಆಗಿಲ್ಲ ಅಂತಂದರೆ, ಯಾವ ಬದಲಾವಣೆಗಳು ಆಗಿಲ್ಲ ಅಂತಂದರೆ, ಅವು ಅನೇಕಕ್ಕೆ ಏನೂ ಅರ್ಥ ಇಲ್ಲ ಅಂತ ಆಗ್ತದೆ. ಹೌದು, ವಾಸ್ತವಿಕವಾಗಿ ಅರ್ಥನೇ ಇಲ್ಲ ಅವಕ್ಕೆ. ಅದ್ಯಾಕೆ ಭಯ ಬೀಳ್ತೀರ? ಅನಾತ್ಮಗಳಿಗೆ ಹೊರತುಪಡಿಸಿರುವ ಅನೇಕಗಳಿಗೆ ಯಾವ ಅರ್ಥವೂ ಇಲ್ಲ. ಹೀಗಾಗಿ ಅನೇಕಗಳು ಇರ್ತಿರ್ಲಿಕ್ಕೂ ಕೂಡ ಈ ಒಂದಿಗೆ ಏನು ಸಮಸ್ಯೆ ಇಲ್ಲ. ಆದ್ದರಿಂದ ಇದು ಅದ್ವಿತೀಯ. ಏಕಂ ಅದ್ವಿತೀಯಂ. ಇಲ್ಲ ಅಂದರೆ ನೀವೇನು ಮಾಡ್ತೀರಾ? ಆತ್ಮನು ಅನೇಕ ಇಲ್ಲ, ಆತ್ಮನು ಒಬ್ಬನೇ ಅಂತ ನಾವು ಹೇಳಿದ್ದಾದರೆ, ಆತ್ಮನು ಒಬ್ಬನೇ ಅಂತ ನಾವು ಹೇಳಿದ್ದಾದರೆ ಪೃಥ್ವಿಯು ಒಂದೇ ಇದೆಯೋ ಇಲ್ಲೋ? ಆದರೆ ಅದು ಎರಡನೆಯದಿಲ್ಲದ ಒಂದಲ್ಲ, ಹೊರತುಪಡಿಸಿ ಇನ್ನೂ ಏನೇನೋ ಇವೆ. ಆಕಾಶ ಇದೆ, ನೀರಿದೆ, ಅಗ್ನಿ ಇದೆ, ಇದು ಪೃಥ್ವಿನೂ ಇದೆ. ಎರಡು ಮೂರು ಪೃಥ್ವಿ ಇಲ್ಲ, ಒಂದೇ ಇದೆ. ಒಪ್ತೀನಿ. ಹಾಗೆ ನಿಮ್ಮ ಆತ್ಮನು ಎರಡು ಮೂರು ಆತ್ಮ ಇಲ್ಲ, ಒಬ್ಬನೇ ಇದ್ದಾನೆ. ಹೊರತುಪಡಿಸಿ ಇನ್ನು ಏನೇನೋ ಇವೆ ಅಂತ ನೀವು ಹೇಳ್ತೀರಾ? ಹೇಳೋದಿಲ್ಲ. ಹಾಗಿಲ್ಲ. ಇದು ಯಾವ ಒಂದು ಅಂದರೆ ಎರಡು ಇಲ್ಲದೇ ಇರುವ ಒಂದು. ಕರೆಕ್ಟ್. ಅದಕ್ಕೆ ಯಾವಾಗ ಏಕಂ ಶಬ್ದ ಬರ್ತದೆ ಆತ್ಮ, ಆವಾಗ ಅದ್ವಿತೀಯಂ ಅಂತ ಜೊತೆಗೆ ಹಾಕ್ಕೊಂಡೇ ಬಿಡಬೇಕು. ಏಕ ಅದ್ವಿತೀಯ ಅಂದ್ರೇನು? ಎರಡಿಲ್ಲದೇ ಇರುವ ಈ ಒಬ್ಬನೇ ಆತ್ಮನು ಏನಾಗಿದ್ದಾನೆ? ಬಹುನಾಮ್. ನಾಮ ರೂಪ ಉಪಾಧಿಗಳಿಂದಾಗಿ ಅನೇಕವಾಗಿ ತೋರ್ತಾ ಇದ್ದ. ಅನೇಕವೆಂದು ಎನಿಸಲ್ಪಟ್ಟಿದ್ದ. ಮತ್ತೇನು ಮಾಡ್ತಾನೆ? ಕಾಮಾನ್ ವಿದಧಾತಿ. ಆ ಅನೇಕಗಳು ಅಂತೇನಿವೆಯೋ ಅವೆಲ್ಲವೂ ಏನೇನನ್ನು ಬಯಸುತ್ತವೆಯೋ ಆ ಫಲಗಳನ್ನು ಕೊಡುವವನಾಗಿ ಇದ್ದಾನೆ. ಅನೇಕಗಳು ಅಂತ ಹೇಳಿದ್ವಿ, ಅದೇ ಒಂದು ಅಂತ್ಯಕ್ಕಂತೆ. ಅವು ಬಯಸ್ತಾವೆ ಅಂತ ಹೇಳಿದ್ರೆ ಇನ್ನೊಂದು ಅಂತ್ಯಕ್ಕಂತೆ. ಬಯಸಿದಂತೆ ಇವನು ಕೊಡ್ತಾನೆ ಅನ್ನೋದು ಮತ್ತೊಂದು ಅಂತ್ಯಕ್ಕಂತೆ. ಆದರೆ ಆ ಪರಿಧಿಯಲ್ಲಿ ಅದೇ ರಿಯಾಲಿಟಿ. ವ್ಯವಹಾರದ ಪರಿಧಿಯಲ್ಲಿ, ಇಂದ್ರಿಯ ವಿಷಯಗಳ ಪರಿಮಿತಿಯಲ್ಲಿ ಅದೇ ಸತ್ಯ. ನೀವು ಈ ಕಡೆ ಆತ್ಮನ ಕಡೆಗೆ ಹೊರಳಿದ್ರೆ ಮಾತ್ರ ಅವೆಲ್ಲ ಅಂತ್ಯಕ್ಕಂತೆ. ಎರಡು ಡಿಫ್ರೆಂಟ್ ಸ್ಟ್ಯಾಂಡ್ ಪಾಯಿಂಟು. ಆ ಕಡೆಗಿದ್ದು ನೋಡ್ರಿ, ಒಳಗಿದ್ದಾರ ಅಂತೀರಿ. ಇನ್ನೊಂದು ಕಡೆಗಿದ್ದು ನೋಡ್ರಿ, ಹೊರಗಿದ್ದಾರ ಅಂತೀರಿ. ಅವರು ಹೊರಗೂ ಇಲ್ಲ, ಒಳಗೂ ಇಲ್ಲ. ಮತ್ತೆ ಎಲ್ಲಿದ್ದಾರೆ ಅವರು? ಎಲ್ಲಿದ್ದಾರೋ ಅಲ್ಲಿದ್ದಾರೆ. ದೃಷ್ಟಿಗಳು ಅದರಿಂದ ಕಾಮಾನ್ವಿತಾತಿ, ಕಾಮಿತ ಫಲಗಳನ್ನು ಕೊಡುವವನು, ಹಂಚುವವನು, ತವಳಿ ತವಳಿ ಏನಂತಾರೆ ಅವನಿಗೆ, ಕ್ರಿಸ್ಮಸ್ಗೆ ಬರ್ತಾನಲ್ಲ ಶಾಂತ, ಹಾಂ ಸಾಂತಾ ಕ್ಲಾಸ್. ನಮ್ಮ ಈಶ್ವರ ಯಾರವನು? ಸಾಂತಾ ಕ್ಲಾಸ್. ಅದರಲ್ಲಿಯೂ ವಿಷ್ಣು ಯಾಕಂದ್ರೆ ಏನೇನು ಕೇಳ್ತಾನ ಎಲ್ಲ ಕೊಡ್ತಾನ, ಕೊಡ್ತಾನ ಕೊಡ್ತಾನ ಕೊಡ್ತಾನ ಕೊಡ್ತಾನ ಕೊಡ್ತಾನ, ಹೊಟ್ಟೆ ಒಡಿಯೋಷ್ಟು ಕೊಡ್ತಾನ. ಬಲೂನ್ ಎಷ್ಟು ಉಬ್ಬಿಸ್ತೀರಿ? ಬಲೂನ್ ಎಷ್ಟು ಅಂತ ಉಬ್ಬಿಸ್ಬೇಕು? ಹಾಕು, ಇನ್ನೂ ಹಾಕು ಗಾಳಿ, ಹಾಕು ಗಾಳಿ ಹಾಕು, ಅಷ್ಟು ಕೊಡ್ತಾನೆ ನೋಡು. ಕೊಡೋನು ಅಷ್ಟು ಕೊಡ್ತಾನೆ. ಕೊನೆಗೇನು ಮಾಡಬೇಕು? ಇದ್ರಾಗ ಏನು ಅರ್ಥ ಇಲ್ಲ ಅಂತ ಹೊರಬರಬೇಕು, ಅಷ್ಟು ಕೊಟ್ಬಿಡ್ತಾನೆ. ಸೊ ಹೀಗೆ ಇವನು ಶಾಂತ ಅವನು ಹಂಗೆ ಎಷ್ಟು ತಾನೇ ತಗ ತಗ ಕೊಡ್ತಿರ್ತಾನೆ. ತಗೋ ತಗೋ ತಗೋ, ಚಾಕ್ಲೇಟ್ ಬೇಕಾ ತಗೋ, ಕಾರ್ ಬೇಕಾ ತಗೋ. ಆ ಹುಡುಗರು ಅದು ಬೇಕು ಇದು ಬೇಕು ಅಂತ ಕೇಳ್ತಿರ್ತಾರೆ. ನಾವೆಲ್ಲ ಮಕ್ಕಳ ಪರಮೇಶ್ವರ ಇದ್ರಿ, ನಾವು ಮಕ್ಕಳು. ಸೊ ಪರಮೇಶ್ವರ ಏನು ಮಾಡ್ತಾನೆ, ಚಮೇ ಚಮೇ ಚಮೇ ಚಮೇ ಹೇಳ್ತಿರಲ್ಲ, ಹಾಂ ಚ ಮತ್ತು ನನಗೆ ಕೊಡು, ಚ ಮತ್ತು ನನಗೆ ಕೊಡು, ಮತ್ತು ನನಗೆ ಕೊಡು, ಹಣವನ್ನು ಕೊಡು, ಮತ್ತು ನನಗೆ ಐಶ್ವರ್ಯನ ಕೊಡು, ಮತ್ತು ನನಗೆ ಧನ ಸಂಪತ್ತನ್ನು ಕೊಡು, ಮತ್ತು ನನಗೆ ಧಾನ್ಯವನ್ನು ಕೊಡು, ಮತ್ತು ನನಗೆ ಹಾಗೆ ಮತ್ತು ನನಗೆ ಮತ್ತು ನನಗೆ ಮತ್ತು ನನಗೆ ಕೊಡು, ಮತ್ತು ನನಗೆ ಕೊಡು, ಮತ್ತು ನನಗೆ ಕೊಡು. ಎಷ್ಟಂತ ಕೇಳ್ತೀಯೋ ಮಾರಾಯ, ಕೇಳ, ಕೇಳದಷ್ಟು ಕೊಡ್ತಾ ಇರ್ತಾನೆ. ಅದಕ್ಕೆ ಅವರು ಶಬ್ದ ಹಾಕ್ಯಾರ ಏನು, ಕಾಮಾನ್ ವಿದಧಾತಿ, ಅವನು ಬೇಡಿದ ಫಲಗಳನ್ನು ಕೊಡುವವನು. ಅಂತಹ ಆ ಚೈತನ್ಯ ಆತ್ಮನೇ ಆತ್ಮಸ್ಥಂ. ಯಾರಿಗೆ ಕೇಳ್ತಿ ನೀನೀಗ, ಯಾರಿಗೆ ಕೇಳ್ತಿ? ಆತ್ಮನೇ ನೀನು. ನೀವೇನು ಅಂದ್ಕೊಂಡಿದ್ದೆ ಸಾಂತಾಕ್ಲೋನ್ ಇದ್ದಾನ ಅಂತ ಅಂದ್ಕೊಂಡಿದ್ದಿ, ನೀವು ವೈಕುಂಠದಲ್ಲಿ ಹೋಗಿದ್ದಾನ ಅಂದ್ಕೊಂಡಿದ್ದಿ. ಆತ್ಮನೇ ನೀನು, ಇನ್ನು ಕೇಳ್ತಿ ಯಾರಿಗೆ? ಆತ್ಮತೃಪ್ತ. ಅದಕ್ಕಣ ಆತ್ಮಸ್ಥಂ ಏ ಧೀರಾಹ ಅನುಪಶ್ಯಂತಿ, ವಿವೇಕಿಗಳು ಆ ಆತ್ಮನೇ ಆ ಬ್ರಹ್ಮನು, ಆ ಪರಮಾತ್ಮನು ನಾನೇ ಅಂತ ಅವನು ಏನು ಗುರುತಿಸಿದ್ದಾನೋ ಆ ವಿವೇಕಿ, ತೇಷಾಂ ಅವರಿಗೆ ಶಾಂತಿ, ಶಾಶ್ವತಿ ಶಾಂತಿ, ಶಾಶ್ವತವಾದ ಶಾಂತಿಯು ಪ್ರಾಪ್ತವಾಗುತ್ತದೆ. ನ ಇತರೇಷಾಂ ಕಾಮಕಾಮಿನಾಂ, ಅವರಿಗೆ ಸಾಧ್ಯವಿಲ್ಲ. ಭಾಷ್ಯ 153. ಕಿಂಚ ನಿತ್ಯಃ ಅವಿನಾಶೀ ಅನಿತ್ಯಾನಾಂ ವಿನಾಶಿನಾಂ ಚೇತನಃ ಚೇತನಾನಾಂ ಚೇತಯಿತೃಣಾಂ ಬ್ರಹ್ಮಾದೀನಾಂ ಪ್ರಾಣಿನಾಂ ಅಗ್ನಿ ನಿಮಿತ್ತಮಿವ ದಾಹಕತ್ವಂ ಅನಗ್ನೀನಾಂ ಉದಕಾದೀನಾಂ ಆತ್ಮಚೈತನ್ಯ ನಿಮಿತ್ತಮೇವ ಚೇತಯಿತೃತ್ವಂ ಅನ್ಯೇಷಾಂ. ಆತ್ಮ ನಿತ್ಯ ಅವಿನಾಶಿ. ಇನ್ನೊಂದು ಭಗವದ್ಗೀತೆ ಶ್ಲೋಕ ಬಂದಿದೆ, ಅಜಃ ನಿತ್ಯ ಶಾಶ್ವತ ಅಯಂ ಪುರಾಣ ಹನ್ಯಮಾನೇ ಶರೀರೇ ನ ಹನ್ಯತಿ. ಅನ್ಯ ಉಪಾಧಿಗಳು ನಾಶವಾದರೂ ಇವನಿಗೆ ನಾಶ ಇಲ್ಲ. ಇರಲಿ, ಅದೇ ಅರ್ಥ ಇಲ್ಲಿ ಕೂಡ. ಈ ಅರ್ಥವನ್ನೇ ಅಲ್ಲಿ ತಗೊಂಡಿದ್ದಾರೆ, ಅದೇ ಅರ್ಥ ಇಲ್ಲಿ ಬಂದಿಲ್ಲ. ಈ ಅರ್ಥವನ್ನೇ ಅಲ್ಲಿ ತಗೊಂಡಿದ್ದಾರೆ. ಕಿಂಚ ನಿತ್ಯ ಯಾರಿವನು? ಅವಿನಾಶಿ, ನಾಶರಹಿತನಾದ ನಿತ್ಯ ತತ್ವವು ಆತ್ಮ. ಎಲ್ಲಿದೆ? ವಿನಾಶಿನಾ, ವಿನಾಶ ಬಂಧುವಿನ ಉಪಾಧಿಗಳಲ್ಲಿ ನಾಶರಹಿತನಾಗಿ ಆತ್ಮ ಇದ್ದಾನೆ. ಹೇಗಿದ್ದಾನೆ? ಚೇತನ ಚೇತನಾನ. ಅವನು ಚೈತನ್ಯವಾಗಿದ್ದಾನೆ. ಅವನ ಚೈತನ್ಯದ ಇರುವಿಕೆಯಲ್ಲಿ ಇತರ ಎಲ್ಲ ಜಡ ಪದಾರ್ಥಗಳು ಚೇತನವಾದಂತೆ ಅಗ್ನಿಯ ಸಾಮೀಪ್ಯದಲ್ಲಿ ನೀರು ಕಾದಂತೆ. ಉದಾಹರಣೆ ಅವರೇ ಕೊಟ್ಟರೆ, ಅಗ್ನಿಯ ಸಾಮೀಪ್ಯದಲ್ಲಿ ದಾಹಕತ್ವ ಏನಾಗಿದೆ? ಆ ಅಗ್ನಿ ಸಾಮೀಪ್ಯದಲ್ಲಿ ಉದಕಾದಿ ಅನಗ್ನೀನ ತಣ್ಣಗಾದಂತಹ ನೀರು ಅಗ್ನಿಯ ಸಾಮೀಪ್ಯದಲ್ಲಿ ಏನಾಗ್ಬಿಡುತ್ತದೆ? ಶಾಶ್ವತವಾಗಿ ಬಿಸಿಯಾಗ್ತದೋ ಕೆಲವು ಕಾಲ ಬಿಸಿಯಾಗ್ತದೋ ಕಾದಿರ್ತದೆ, ಆಮೇಲೆ ಆರಿ ಹೋಗ್ತದೆ. ಕಾದಾರಿದ್ದು ಅಂತ ಪ್ರಸಿದ್ಧ ಆಗ್ತದೆ. ಅದನ್ನು ಫ್ರಿಜ್ನಾಗಿಟ್ಬಿಡ್ರಿ, ಆ ಕಾದಾರಿದ್ದು ಹೋಗ್ತದೆ. ಏನಾಗಿರ್ತದೆ? ಅದು ತಣ್ಣಗಾಗಿರ್ತದೆ. ಅಗ್ನಿ ಇನ್ನೂ ಹೇಗಿದೆ ಹಾಗೆ ಇದೆ. ಹಾಗಾದರೆ ಈ ನೀರಿನ ಸಹಜವಾದ ಗುಣ ಬಳ್ಳಾರಿ ಒಂದು ಬಿಟ್ಟು, ನೀರಿನ ಸಹಜವಾದ ಗುಣ ಬಿಸಿನೋ ತಣ್ಣಗೋ? ಹೌದಾ? ಅಗ್ನಿಯ ಸಹಜವಾದ ಗುಣ ಬಿಸಿ. ಅಗ್ನಿಯ ಸಾಮೀಪ್ಯದಲ್ಲಿ ಏನಾಗ್ತದೆ? ನೀರು ಕೂಡ ತಣ್ಣಗಾದ, ಸಹಜವಾದ ತಣ್ಣಗಾದ ನೀರು ಬಿಸಿ ಆಗ್ತದೆ. ಹೌದಾ? ಓಕೆ. ಚೈತನ್ಯ ಇದು ಯಾವತ್ತಿಗೂ ಚೈತನ್ಯ. ಈಗ ಇಲ್ಲಿ ಶರೀರ ಇದೆ. ಎಂಥ ಶರೀರ? ವಿನಾಶಿ ಶರೀರ, ಕೊಳೆತು ಹೋಗುವ ಶರೀರ, ಹೊಲಸು ನಾರುವ ಶರೀರ. ಮೇಲೆ ಚರ್ಮದ ಹೊದಿಕೆ ಇದೆ, ನಮಗೆ ಯಾರಿಗೂ ಬೇಸರ ಆಗುವಂಥ. ಆ ಚರ್ಮದ ಹೊದಿಕೆ ಒಂದು ತಗದ್ಬಿಟ್ವಿ ಅಂತಂದರೆ ಎಲ್ಲ ಒಳಗಿರೋದು ಅಂಡರ್ಗ್ರೌಂಡ್ ಡ್ರೈನೇಜು, ಪೈಪ್ಲೈನು, ಅವು ಆವಾಗಿವಾಗ ಬ್ರೋಕನ್ ಪೈಪ್ಲೈನು, ಅವು ಎಲ್ಲ ಹುಸ್ ಅಂತ ಲೀಕೇಜ್ ಆಗ್ತಿರ್ತವೆ. ಇಂತಹ ಪೈಪ್ಲೈನ್ ಒಳಗದೆ ಅದನ್ನು ಕಾಣಿಸ್ತಾ ಇಲ್ಲ, ಯಾಕಂತಂದರೆ ಮ್ಯಾಲೆ ಏನಾಗಿದೆ? ಚರ್ಮದ ಹೊದಿಕೆ. ಡಾಕ್ಟ್ರಿಗೆ ಕಾಣಿಸ್ತದೆ, ಅವ್ರಿಗೆ ಇಂದು ಬ್ಯಾಸರನ ಬಂದಿಲ್ಲ. ನಮಗೆ ಒಂದು ಸಲ ನೋಡಿದ್ರೆ ಬ್ಯಾಸರ ಬರ್ತದೆ, ಅವ್ರಿಗೆ ಬ್ಯಾಸರನ ಬರಬಹುದು ಇಲ್ಲಿ. ಸೊ ಇದು ಎಂಥದ್ದು ಅಂದರೆ ನಾಶವಾಗುವ ಶರೀರ, ಜಡವಾದ ಶರೀರ ಅಂತ ಒಂದು ಮಾತಿನಲ್ಲಿ ಹೇಳಬಹುದು. ಇಂತಹ ಜಡವಾದ ಶರೀರಗಳಲ್ಲಿ ಚೇತಯಿತೃಣ ಚೈತನ್ಯವನ್ನು ಕೊಡುವಂಥದ್ದು ಯಾವುದೋ, ಆ ಚೈತನ್ಯವು ದಯಪಾಲಿಸಿದ್ದು ಯಾರೋ? ಬ್ರಹ್ಮಾದೀನ. ಯಾರಿವರು? ಬ್ರಹ್ಮನಿಂದ ಹಿಡ್ಕೊಂಡು, ಚತುರ್ಮುಖ ಬ್ರಹ್ಮನಿಂದ ಹಿಡ್ಕೊಂಡು ಪಿಪೀಲಿಕಾ ಪರ್ಯಂತಂ ಅಂದರೆ ಒಂದು ಇರುವೆಯವರೆಗೆ, ಒಂದು ನುಸಿಯವರೆಗೆ, ಬ್ರಹ್ಮನಿಂದ ಹಿಡ್ಕೊಂಡು ನುಸಿಯವರೆಗೆ ಎಲ್ಲವೂ ಜಡನೇ. ಅವುಗಳಿಗೆ ಚೈತನ್ಯ ಕೊಟ್ಟದ್ದು ಯಾರು? ಇದು ಚೇತಯಿತೃ, ಒಂದಿದೆ ಒಂದು ಚೈತನ್ಯ ಇದೆ. ಹಾಂ, ಅದು ಏನಾಗ್ತದೆ? ಪ್ರಾಣಿಗಳಿಗೆ ಎಲ್ಲ ಜೀವರಾಶಿಗಳಿಗೆ ಚೇತನವನ್ನು ಕೊಟ್ಟಿದೆ. ಕಥಂ? ಹೇಗೆ ಕೊಟ್ಟಿದೆ? ಅಗ್ನಿ ನಿಮಿತ್ತಮಿವ. ಅಗ್ನಿ ನಿಮಿತ್ತಮಿವ ಅರ್ಥಾತ್ ದಾಹಕತ್ವ, ಅಗ್ನಿಯ ಉರಿಯುವಿಕೆಯ ಸಾಮೀಪ್ಯದಲ್ಲಿ ಅನಗ್ನೀನ ಉದಕಂ ತಣ್ಣಗಾದ ನೀರು. ಅಗ್ನಿಯ ಸಾಮೀಪ್ಯದಲ್ಲಿ ತಣ್ಣಗಾದ ನೀರು ಏನಾಗ್ತದೆ? ತಣ್ಣಗಾದ ನೀರು ತಾನು ಬಿಸಿಯಾಗ್ತದೆ. ಹೇಗೋ ಹಾಗೆ ಆತ್ಮ ಚೈತನ್ಯ ನಿಮಿತ್ತಮೇವ ಚೇತಯಿತೃತ್ವ ಅನ್ಯೇಷಾಂ. ಎಲ್ಲವುಗಳಿಗೆ ಒಂದು ಸಣ್ಣ ಎಲೆ ಆ ಎಲೆಯು ಇವತ್ತಿನ ಚೇತನವಾಗಿ ಕಾಣ್ತಾ ಇದೆ. ಒಂದು ಚಿಕ್ಕ ಗುಬ್ಬಿ ಲವ್ ಬರ್ಡ್ ಅಂತ ಕರೀತಾರೆ, ಇಷ್ಟ ಇರ್ತದೆ, ಅದರ ಧ್ವನಿ ಮಾತ್ರ ಭಾರಿ ಇರ್ತದೆ. ಆ ಒಂದು ಇಲ್ಲಿ ಬಂದಿರ್ತದೆ ನೋಡ್ರಿ, ಸಿಳ್ಳು ಹಾಕ್ತದೆ, ಸಿಳ್ಳು ಹಾಕ್ತದೆ, ಅದು ಎಷ್ಟಿರ್ತದೆ, ಇಷ್ಟೇ ಇರ್ತದೆ. ಅದು ಸುತ್ತಲೂ ಒಂದು 200 meters ಕೇಳಿಸ್ತದೆ, ಕೂಗು ಹಾಕಿತ್ತು ಭಗವಂತ. ಆ ಚೇತನ ಎಲ್ಲಿಂದ ಬಂತದ್ದು ಚೇತನ? ಅದಕ್ಕೆ ಚೇತನ ಇಲ್ಲ, ಇದಕ್ಕೂ ಚೇತನ ಇಲ್ಲ, ಇವು ಯಾವ ಶರೀರಗಳಿಗೂ ಚೈತನ್ಯ ಇಲ್ಲ. ಇವಷ್ಟು ಶರೀರಗಳು ಜಡ. ಇವನ್ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಕೂಡ ಜಡ. ಎಲ್ಲ ದೇವತೆಗಳು ಕೂಡ ಜಡ. ಎಷ್ಟರ ಮಟ್ಟಿಗೆ ಮನುಷ್ಯನ ಉಪಾಧಿಯೋ ಅಷ್ಟರ ಮಟ್ಟಿಗೆ ದೇವತಾ ಉಪಾಧಿ, ಉಪಾಧಿ ಉಪಾಧಿನೇ. ದೀರ್ಘಕಾಲದವರೆಗೆ ವಿಕಾರವಾಗಲಿಕ್ಕಿಲ್ಲ, ಅಟ್ಲೀಸ್ಟ್ ಕಲ್ಪಾಂತದೊಳಗರ ವಿಕಾರ ಆಗಬೇಕದು. ಅದು ದೇಹ ಕಳಚಿ ಸಮಷ್ಟಿ ಜೀವರಾಶಿಗಳ ಟ್ರೆಜರಿಯೊಳಗೆ ಇದು ಕೂಡ ಹೋಗ್ಕೊಡ್ತು. ಮುಂದೇನು? ಪುನರಪಿ ಜನನ, ಹೊಸ ಕಲ್ಪದಲ್ಲಿ ಮತ್ತೆ ಹುಟ್ಟಿ ಬರುತ್ತೆ. ಈ ದೇಹಗಳು ಹೇಗೆ ನಾಶವಾಗ್ತವೆ ಹಾಗೆ ಆ ದೇಹನೂ ನಾಶ ಆಗ್ತದೆ. ಹೇಗೆ ಉಪಾಧಿ ನೋಡ್ರಿ, ಹೇ ಆಂಜನೇಯಗೆ ನಾಶವೇ ಇಲ್ಲ, ಎಸ್ ಡೆಫಿನೆಟ್ಲಿ ಇಲ್ಲ. ಈ ಕಲ್ಪ ಮುಗಿಯುವವರೆಗೂ ಅವನಿಗೆ ನಾಶ ಇಲ್ಲ. ಈ ಕಲ್ಪ ಮುಗಿತಾ ಇದ್ದಂತೆ ಅವನು ಆ ಉಪಾಧಿಯನ್ನು ಎಸೆಯುತ್ತಾನೆ. ಅವನು ಕೂಡ ಎಲ್ಲ ಜೀವರಾಶಿಗಳಂತೆ ಕಾಮನ್. ಜನರಲ್ ಕಂಪಾರ್ಟ್ಮೆಂಟ್ ಅಂತಾರೆ, ಏನಂತಾರೆ ಅದಕ್ಕೆ, ಹಾಂ ಜನರಲ್ ಕಂಪಾರ್ಟ್ಮೆಂಟ್. ನುಗ್ಗುತ್ತಾರೆ ನೋಡ್ರಿ, ಹಂಗೆ ನುಗ್ಗುತ್ತಾರೆ. ದೇವತಾದಿಗಳು ಸಹಿತವಾಗಿ ಇರುವೆ ತಿಗಣೆ ಮಾಡಿ ಸಹಿತವಾಗಿ ಎಲ್ಲರೂ ಕಲ್ಪಾಂತದೊಳಗೆ ಆ ಡಬ್ಬಿಗಳು ನುಗ್ಗುತ್ತಾರೆ. ಅದ್ರ ಹೆಂಗಿರ್ಬೋದು ಅದು ರಶ್ ವಿಚಾರ. ಎಷ್ಟು ರಶ್ ಅದ, 100 ಕೂಡುವ ಕಂಪಾರ್ಟ್ಮೆಂಟ್ ಒಳಗೆ 10,000 ಕೂತ್ರೆ ಹೆಂಗಿರ್ತದೆ? ಒಂದೊಂದು ಕಿಟಕಿಗೆ 4 ತೂಗು ಬಿದ್ದಿರ್ತಾರೆ, ಒಂದೊಂದು ಬಾಗಿಲಕ್ಕೆ 10 ತೂಗು ಬಿದ್ದಿರ್ತಾರೆ, ಛತ್ತ ಮೇಲೆ 100 ಕೂತಿರ್ತಾರೆ, ಒಳಗೆ ನೆಲದ ಮೇಲೆ 100 ಕೂತಿರ್ತಾರೆ. ಹೆಂಗಿರ್ತಿತ್ತದು ರಶ್? ಅದಕ್ಕೆ ಇವ ಅಂತಾನೆ, ಅದಕ್ಕೆ ಮುಂದಿನ ಜನ್ಮದ್ದು ನಾನು ಇವತ್ತು ಬುಕ್ಕಿಂಗ್ ಮಾಡಿಡ್ತೀನಿ. ನಿನಗೆ ಪ್ಯಾಸೆಂಜರ್ ಇದ್ದಿದ್ದನ್ನು ನಿಮಗೆ ಮೇಲೋ ಎಕ್ಸ್ಪ್ರೆಸ್ಸೋ ರಾಜಧಾನಿನೋ ಅಲ್ಲೇ ಬುಕ್ಕಿಂಗ್ ಸಿಗ್ತದಪ್ಪ. ಇಲ್ಲಿ ನಿನಗೆ ಅಡ್ವಾನ್ಸ್ ಬುಕ್ಕಿಂಗ್ ಸಿಗೋದಿಲ್ಲ. ಇಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಯಾಕೆ ಸಿಗೋದಿಲ್ಲ ಅಂತಂದರೆ, ನಾವೆಲ್ಲರೂ ಕಲ್ಪಾಂತದ ಸಮಯದಲ್ಲಿ ಏಕಕಾಲಕ್ಕೆ ಇವ ಬ್ರಹ್ಮ ಹಿಂಗೆ ಕಣ್ಣು ತೆಗೆದಿರ್ತಾನಲ್ಲ, ಅವನ ಕಲ್ಪ ಮುಗೀತು ಅಂದರೆ ಬ್ರಹ್ಮ ಕಣ್ಣು ಮುಚ್ಚಿಬಿಡ್ತಾನೆ, ಮುಗಿದ ದರ್ಶ ಅಂಡ್. ಅವನು ಕಣ್ಣು ತೆಗೆದ್ರೆ ಪುನಃ ಸೃಷ್ಟಿಯಾಗ್ತದೆ, ಅವನ ಕಣ್ಣು ಮುಚ್ಚಿದರೆ ಏನಾಗ್ತದೆ? ಪ್ರಳಯ ಅಲ್ಲ, ಕಲ್ಪವೇ ಅನಂತ ಆಗ್ತದೆ. ಪ್ರಳಯ ಇದು ಛೋಟ ಮೋಟ, ಇದು ಜಲ ಪ್ರಳಯ, ಅಗ್ನಿ ಪ್ರಳಯ, ಅಗ್ನಿ ಪ್ರಕೋಪ ಇವೆಲ್ಲ ಸುನಾಮಿ ಪ್ರಳಯ, ಇವೆಲ್ಲ ಜಲ ಪ್ರಳಯ, ಈ ಏನದು ಹಿಮಾಲಯನ್ ಪ್ರಳಯ, ಇವೆಲ್ಲ ಸಣ್ಣ ಸಣ್ಣ ಪ್ರಳಯಗಳು. 10-20 lakh ಹೋಗ್ತಾರೆ. ಅರೆ, ವಿ ಆರ್ ನಾಟ್ ಟಾಕಿಂಗ್ ಆಫ್ ದ್ಯಾಟ್. ಯಾವಾಗ ಬ್ರಹ್ಮ ಕಣ್ಣು ಮುಚ್ತಾನೆ, ಅವನು ಮಾಡಿದ ಪೂರ ಸೃಷ್ಟಿನೇ ಏನಾಗ್ತದೆ, ಅದು ಅವ್ಯಕ್ತದಲ್ಲಿ ಹೋಗ್ತದೆ. ನೇಪಾಳದಲ್ಲಿ ಅನೇಕ ರಸ್ತೆಗಳು ಅವ್ಯಕ್ತದಲ್ಲಿ ಹೋಗ್ಬಿಟ್ಟು ಅರ್ಥ ಆಗ್ತೀನಿ. ಅವ್ಯಕ್ತ ಅಂದ್ರೆ ಏನು? ಅದೇ ಭೂಮಿಯಿಂದ ಕಲ್ಲು ಮಣ್ಣು ತಂದು, ಅದೇ ಭೂಮಿಯಿಂದ ಟಾರ್ ತಂದು, ಅದೇ ಭೂಮಿಯಿಂದ ಟಾರ್ ರೋಡ್ ಮಾಡಿ, ಅದೇ ಭೂಮಿಯಿಂದ ಕಾಂಕ್ರೀಟ್ ಮಾಡಿ, ಅದೇ ಭೂಮಿಯಿಂದ ಸಹಾಯ ತಗೊಂಡು ಫುಟ್ಪಾತ್ ಮಾಡಿ ಎಲ್ಲ ಮಾಡಿದ್ದು ಪುನಃ ಎಲ್ಲಿ ಹೋದಷ್ಟು ಅದೇ ಭೂಮಿಗೆ ಹೊರಟು. ಎಕ್ಸಾಕ್ಟ್ಲಿ, ಎಲ್ಲ ಜೀವರಾಶಿಗಳು ತಮ್ಮ ತಮ್ಮ ಉಪಾಧಿಗಳನ್ನು ಬಿಟ್ಟುಕೊಟ್ಟು ಅವ್ಯಕ್ತದಲ್ಲಿ ಹೋಗಿಬಿಡುತ್ತವೆ. ಅಂತಹ ಕೊಳಕು ಶರೀರ, ಅಂತಹ ಜಡವಾದ ಶರೀರ, ಇದು ಚೈತನ್ಯವಾಗಿದೆ ಅಂತ ಅನಿಸಿದ್ದರೆ ಹೇಗೆ ನೀರು ಅಗ್ನಿಯ ಸಾಮೀಪ್ಯದಲ್ಲಿ ಚೈತನ್ಯವಾಗಿರ್ತದೋ ಹಾಗೆ ಇದು ಕೂಡ ಆ ಬ್ರಹ್ಮ, ಆ ಆತ್ಮ ಕೇವಲ ಶುದ್ಧ ಚೈತನ್ಯ ಆತ್ಮನ ಸಾಮೀಪ್ಯದಲ್ಲಿ ಚೇತನವಾಗಿದೆ. ಚೇತೈತೃತ್ವ ಅನ್ಯೇಷಾಂ, ತಾನಿದ್ದುಕೊಂಡು ಇನ್ನೊಂದಕ್ಕೆ ಚೈತನ್ಯವನ್ನು ಕೊಡುವಿಕೆ ಇಲ್ಲದೇ ಕೊಡ್ತಾ ಇರ್ತದೆ. ಆ ಶಬ್ದ ಯಾಕೆ ಉಪಯೋಗ ಮಾಡಿದೆ? ಸೂರ್ಯನು ಬೆಳಕನ್ನು ಕೊಡದೇನೇ ಕೊಡ್ತಾ ಇರ್ತಾನೋ ಇಲ್ಲೋ? ಅರ್ಥಾತ್ ಸೂರ್ಯನು ಬೆಳಕನ್ನು ಕೊಡಲಿಕ್ಕಾಗಿ ಯಾವ ಪ್ರಯತ್ನವನ್ನು ಮಾಡೋದಿಲ್ಲ. ಸಣ್ಣ ಲಾಜಿಕ್ ಹೇಳಿ, ಸೂರ್ಯನು ಬೆಳಕನ್ನು ಕೊಡಲು ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ, ಏಕೆ? ಅಲ್ಲ, ಲಾಜಿಕ್ ಹೇಳ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ನೋಡ್ಬೇಕು. ಸೂರ್ಯನು ಯಾರಿಗೂ ಬೆಳಕನ್ನು ಕೊಡುವ ಪ್ರಯತ್ನ ಮಾಡೋದಿಲ್ಲ, ಇದರ ಅರ್ಥ ಹಂಗಲ್ಲ, ಅದಲ್ಲ. ಅವನು ಪ್ರಯತ್ನ ಮಾಡೋದಿಲ್ಲ ಇದರ ಅರ್ಥ ಅಂತಂದರೆ, ಮಾಡಿದರೆ ಏನಾಗ್ತದೆ ಅಂತ ಲಾಜಿಕ್ ತರಬೇಕು. ತರ್ಕ ಹಂಗೆ ತರಬೇಕು ಯಾವಾಗಲೂ. ಅವನು ಪ್ರಯತ್ನ ಮಾಡೋದಿಲ್ಲ, ಮಾಡಿದ್ರೆ ಏನಾಗ್ತದೆ? ಅಥವಾ ಕೊಡುವಿಕೆಯಲ್ಲಿ ಪ್ರಯತ್ನ ಇದ್ದದ್ದೇ ಆದರೆ ಕೆಲವು ಕಡೆ ಕೊಡಬಹುದು, ಕೆಲವು ಕಡೆ ಹಾಗಿದೆಯೋ? ಏಕಕಾಲ ಕೆಲವನ್ನು ಪ್ರಕಾಶ ಮಾಡಿಬಿಡ್ತಾನೆ. ಇಲ್ಲಪ್ಪ, ಇಲ್ಲೆಲ್ಲ ಸ್ವಲ್ಪ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಈ ರಸ್ತೆಯಲ್ಲೆಲ್ಲ ಟ್ಯಾಕ್ಸ್ ಸರಿಯಾಗಿ ಕೊಡ್ತಾರೆ, ಅದರಿಂದ ಇವರಿಗೆ ಸರಿಯಾಗಿ ಬೆಳಕನ್ನು ಕೊಡೋಣ. ಆ ರಸ್ತೆಯಲ್ಲಿ ಸರಿಯಾಗಿ ಟ್ಯಾಕ್ಸ್ ಕೊಡೋದಿಲ್ಲ, ಎಲ್ಲ ಎಸ್ ಸಿ ಎಸ್ ಟಿ ಇದ್ದಾರೆ, ಅವ್ರಿಗೆ ಯಾಕೆ ಅಂತ ಸೂರ್ಯ ಎಂದು ಮಾಡೋದಿಲ್ಲ, ಎಲ್ಲರನ್ನೂ ಏಕಪ್ರಕಾಶವಾಗಿ ಬೆಳಗ್ತಾನೆ. ಆದ್ದರಿಂದ ಕೊಡುವಿಕೆಯಲ್ಲಿ ಅವನಲ್ಲಿ ಯಾವ ಪ್ರಯತ್ನವೂ ಇಲ್ಲ. ಇಂತಹ ಚೇತನ ಚೇತಯಿತೃತ್ವ ಅನ್ವೇಷ, ಇನ್ನು ಆತ್ಮನು ಎಲ್ಲವನ್ನು ಚೇತನಗೊಳಿಸುತ್ತಾನೆ. ಠೀಕ. ಕಿಂಚ ಸ ಸರ್ವಜ್ಞ ಸರ್ವ ಈಶ್ವರ ಕಾಮಿನಾಂ ಸಂಸಾರಿಣಾಂ ಕರ್ಮ ಅನುರೂಪಂ ಕಾಮಾನ್ ಕರ್ಮ ಫಲಾನಿ ಸ್ವ ಅನುಗ್ರಹ ನಿಮಿತ್ತಾಶ್ಚ ಕಾಮಾನ್ ಯಃ ಏಕಃ ಬಹೂನಾಂ ಅನೇಕೇಶಾಂ ಅನಾಯಾಸೇನ ವಿದಧಾತಿ ಪ್ರಯಚ್ಛತಿ ಇತ್ತೇತತ್. ಕಿಂಚ, ಯಾರಪ್ಪ ಇವನು ಅಂತಂದರೆ ಕೇಳಿ, ಸರ್ವಜ್ಞ ಸರ್ವ ಈಶ್ವರ, ಯಾವನು ಸರ್ವಜ್ಞನಾಗಿದ್ದಾನೆ ಮತ್ತು ಎಲ್ಲರಿಗೂ ಒಡೆಯನಾಗಿದ್ದಾನೆ, ಈಶ್ವರ ಸರ್ವೇಶ್ವರ ಇತ್ಯರ್ಥ. ಸರ್ವ ಈಶ್ವರ ಅಂದ್ರೇನು? ಸರ್ವೇಶ್ವರ, ಹುಬ್ಬಳ್ಳಿ ರೆವಡಿಹ ಸರ್ವೇಶ್ವರ. ಈ ಸರ್ವೇಶ್ವರನು ಏನು ಮಾಡಿದ್ದಾನೆ? ಕಾಮಿನ ಉಪಾಧಿ ಸಹಿತವಾಗಿದ್ದುಕೊಂಡು ಅನೇಕಾನೇಕ ಅಜ್ಞಾನದಿಂದಾಗಿ ಅನೇಕಾನೇಕ ವಿಷಯಗಳಲ್ಲಿ ಆಸಕ್ತರಾದ ಇವರು ವಿಷಯಗಳನ್ನು ಬಯಸ್ತಾರೋ ಇಲ್ಲೋ? ದೇರ್ಫೋರ್ ಕಾಮಿನಾಂ, ಅವರೆಲ್ಲರೂ ಕಾಮಿಗಳು. ಕರ್ಮ ಅನುರೂಪಂ, ಅವರವರು ಮಾಡಿದ ಕರ್ಮಕ್ಕೆ ಅನುಸರಿಸಿಕೊಂಡು. ಕಾಮಾಂ, ಅವರು ಕಾಮಿಸಿದ ಕಾಮಗಳನ್ನು ಏನು ಮಾಡ್ತಾರೆ? ಕರ್ಮ ಫಲಾನಿ, ಅವರವರು ಮಾಡಿದ ಕರ್ಮಕ್ಕೆ ತಕ್ಕಂತೆ ಆ ಕರ್ಮದ ಫಲಗಳನ್ನು. ಸ್ವ ಅನುಗ್ರಹ ನಿಮಿತ್ತಾಶ್ಚ, ಅವರಿಗೆ ಅನುಗ್ರಹವನ್ನು ಮಾಡಬೇಕು ಅನ್ನೋ ಭಾವದಿಂದಲೇ. ಕಾಮಾನ್ ಯಹ ಏಕಃ ಬಹೂನಾಂ, ಒಬ್ಬನೇ ಆಗಿದ್ದುಕೊಂಡು ಅನೇಕೇಶಾಂ, ಅನೇಕರಿಗೆ ಇವನೊಬ್ಬನೇ, ಕೇಳುವವರು ಅಸಂಖ್ಯ. ಏನ್ರಿ, ಕೊಡೋನೊಬ್ಬನೇ ಕೇಳೋರು ಅಸಂಖ್ಯ, ಹೆಂಗ್ರಿ ಸಾಧ್ಯ, ಹೆಂಗ್ರಿ ಸಾಧ್ಯ? ಎರಡು ಉದಾಹರಣೆ ನಿಮಗೆ ಇಡ್ತೇನೆ ನಾನು. ಒಂದು, ಕರ್ನಾಟಕದಲ್ಲಿ ಶಿವಕುಮಾರ ಸ್ವಾಮಿಗಳು ತುಮಕೂರು, ಒಬ್ಬ ಸ್ವಾಮಿ ಎಷ್ಟು ಮಂದಿಗೆ ಊಟ ಹಾಕ್ತಾರೆ? 22,000 ಮಕ್ಕಳಿಗೆ, 22,000 ಮಕ್ಕಳಿಗೆ ದಿನ 10-10 ಲೋಡ್ ಬೇಕು, ಟ್ರಕ್ ಲೋಡ್. ಪೂಜ್ಯ ಸ್ವಾಮೀಜಿ ಏನು ಕಮ್ಮಿ ಇಲ್ಲ, ಇವರು ಇಷ್ಟು ಜನಕ್ಕೆ ಊಟ ಹಾಕ್ತಾರೆ. ಇವತ್ತು ನೀವಂತೂ ತನ್ನ ಬಾಯಲ್ಲಿ ಇಟ್ಕೊಂಡ್ರೆ ನೀವು ಪೂಜ್ಯ ಸ್ವಾಮೀಜಿನ ಸ್ಮರಿಸ್ಬೇಕು. ಇದು ಒಂದು ಹೆಜ್ಜೆನ ನಾ ಇಲ್ಲಿಂದ ಅಲ್ಲಿಟ್ಟರೆ ನಾ ಪೂಜ್ಯ ಸ್ವಾಮೀಜಿನ ಸ್ಮರಿಸ್ಬೇಕು. ಅಷ್ಟು ಚೈತನ್ಯ ಎಲ್ಲ ಕಡೆಗೂ ತುಂಬ್ಕೊಂಡ್ಬಿಟ್ಟೆ. ಇವರೆಲ್ಲ ವ್ಯಕ್ತಿಗಳಲ್ಲ, ಇವರೆಲ್ಲ ಈ ಭೂಲೋಕವನ್ನು, ಈ ಭೂಮಿಯನ್ನು ಪವಿತ್ರಗೊಳಿಸಲು ಬಂದಂತಹ ಮಹಾತ್ಮರು, ಮಹಾಶಕ್ತಿಗಳು. ಹಾಗೆಯೇ ಇಲ್ಲಿ ಕೂಡ ಹೇಳ್ತಾರೆ, ಸ್ವ ಅನುಗ್ರಹ ನಿಮಿತ್ತ ಅಷ್ಟು, ಇನ್ನೇನು ಅನುಗ್ರಹ ಮಾಡೋದೇ ಅವರ ಸ್ವಭಾವ. ಸ್ವ ಅನುಗ್ರಹ ನಿಮಿತ್ತ ಅನುಗ್ರಹಿಸುವುದೇ ಹೇಗೆ ಪ್ರವಹಿಸುವುದೇ ನದಿಯ ಸ್ವಭಾವವೋ, ಬೆಳಗುವುದೇ ಸೂರ್ಯನ ಸ್ವಭಾವವೋ, ಅನುಗ್ರಹಿಸುವುದೇ ಈಶ್ವರನ ಸ್ವಭಾವ. ಈಶ್ವರ ಅನುಗ್ರಹಿಸ್ತಾ ಇರ್ತಾನೆ. ಸ್ವ ಅನುಗ್ರಹ ನಿಮಿತ್ತಾಶ್ಚ ಕಾಮಾನ್ ಯಹ, ಒಬ್ಬನೇ ಏಕಃ, ಒಬ್ಬನೇ ಆಗಿದ್ದುಕೊಂಡು ಬಹೂನಾಂ ಅನೇಕರಿಗೆ ಕೊಡಬೇಕಾದ್ರೆ ನೋಡಿದ್ಯಾ ಎಷ್ಟು ಕಷ್ಟದಿಂದ ಕೊಡ್ತಾ ಇದ್ದೀನಿ ಅಪ್ಪ, ಏನಪ್ಪ ಪರಮಾತ್ಮ ನನ್ನನ್ನು ಹಿಂಗೆ ಹಿಂಗೆ ಪರೀಕ್ಷೆ ಮಾಡ್ತೀನಿ ನೀನು, ಅಪ್ಪಿ ತಪ್ಪಿ ಕೂಡ ನಮ್ಮ ಬಾಯಿಂದ ಬರಬಹುದು, ಆದರೆ ಈ ಮಹಾತ್ಮರ ಬಾಯಿಂದ ಇಂಥ ಶಬ್ದ ಬರೋದಿಲ್ಲ. ಮತ್ತು ಹೆಂಗೆ ಕೊಡ್ತಾರೆ? ಅನಾಯಾಸೇನ ವಿದಧಾತಿ, ಅನಾಯಾಸೆ. ತಾಯಿ ಬಡಿಸುವಾಗ ಚಂದದ, ನಾವೆಲ್ಲ ಈಗ ಟೇಬಲ್ ಮೇಲೆ ಕಲ್ತು ಬಿಟ್ಟೇವಿ. ನಮಗೆ ನಮ್ಮ ಭಾರತ ದೇಶದ ಭಾರತೀಯ ಸಂಸ್ಕೃತಿಯ ಅರಿವು ನಮಗಿಲ್ಲ. ಆ ಪಾತ್ರೆ ಕೆಳಗೆ ಕೂತ್ಕೊಂಡವ್ರಿಗೆ ಬಡಿಸ್ಬೇಕಾದ್ರೆ ಪಾತ್ರೆ ಬಾಯನ್ನು ಹಿಂಗೆ ಮಾಡಿರ್ತಾರೆ, ಹಿಂಗೆ ತೋರಿಸಿ ಹಾಕೋದಿಲ್ಲ. ನೀವು ಟೇಬಲ್ ಮೇಲೆ ಅಲ್ಲಿ ಇಟ್ಟೇವು ನೋಡ್ರಿ, ಏನು ಬೇಕಾದ್ರೆ ಹಾಕ್ಕೊಡ್ರಿ ಅಂತೀರಿ. ನಾವು ಇವಳು ಹಿಂಗೆ ಮಾಡ್ತಾಳೆ, ಹಿಂಗೆ ಮಾಡಿ ಹಿಂಗೆ ತೆಗೆದು ಹಿಂಗೆ ಹಾಕ್ತಾಳೆ. ಅಮ್ಮ ಭಾರಿ ರುಚಿಯಾಗಿದೆ, ಇನ್ನೂ ಸ್ವಲ್ಪ ಹಾಕಿ. ಹೌದಾ? ತಗೋ. ಮತ್ತೆ ಇಷ್ಟ 4 ಸಲ ಕೇಳಿ 4 ಸಲ ಹಾಕ್ತಾರೆ, ಇಲ್ಲ ಅಂತ ತೋರಿಸಿ ಕೊಡೋದಿಲ್ಲ. ದಟ್ ಇಸ್ ವಾಟ್ ಇಟ್ ಈಸ್, ದಟ್ಸ್ ವಾಟ್ ಇಟ್ ಈಸ್. ನಗನಗುತ್ತ ಬಡಿಸ್ತಾರೆ, ಶಪಿಸ್ತಾರ, ಏನು ತಿಂತಾವೆ ಎಲ್ಲರೇ, ಹೆಂಗೆ ತಿನ್ನೋದೇನು? ಮಕ್ಕಳಿಗೆಂದು ಶಾಪ ಹಾಕೋದಿಲ್ಲ. ಅದಕ್ಕೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ. ಆ ಥರ ಅವಳು ಬಡಿಸ್ತಾ ಇರೋದ್ರಿಂದ ಅವಳ ಮಕ್ಕಳು ತ್ಯಾಗ ಪುರುಷರಾಗ್ತಾರೆ. ಅವರು ಹಾಗೆ ತ್ಯಾಗ ಮಾಡೋದನ್ನು ಕಲಿತಾರೆ. ಶಪಿಸ್ತಾ ಹಾಕಿದಾಗ ಶಾಪ ಹಾಕೋದನ್ನು ಕಲಿತಾರೆ. ಹವಕಿಪುರಿ ಹವೇಕಾ ಹೋಯ್ ಓ ಹಿಂಗೆ ನೋಡ್ತಾರೆ ರಾಮನ ಕೇಳೇಬಿಟ್ನಲ್ಲ. ಹವಕಿಪುರಿ ಅನಾಯಾಸೇನ ವಿಧದಾತಿ, ಅವನು ಏನು ಮನಸ್ಸಲ್ಲಿ ಆಯಾಸ ಇಟ್ಕೊಳ್ತಾನೆ ಕೊಡ್ತಾ ಇರ್ತಾನೆ. ಪ್ರಯಚ್ಛತಿ ಇತ್ಯೇತತ್ ಭಾಷ್ಯ, ತಮ್ಮ ಆತ್ಮಸ್ಥಂ ಯೇ ಅನುಪಶ್ಯಂತಿ ಧೀರಾಃ ತೇಷಾಂ ಶಾಂತಿಃ ಉಪರತಿಃ ಶಾಶ್ವತೀ ನಿತ್ಯ ಸ್ವಾತ್ಮಭೂತ್ಯೈವ ಸ್ಯಾತ್. ಅಂತಹ ಆ ಚೇತನ ಆತ್ಮ ತ ತಾನು ಆತ್ಮಸ್ಥಂ, ತಾನೇ ಆಗಿದ್ದೇನೆ ಅನ್ನುವುದನ್ನು ಏ ಧೀರಾಹ ಅನುಪಶ್ಯಂತಿ, ಯಾವ ಈ ಧೀಮಂತ ವಿವೇಕಿಗಳು ಜ್ಞಾನಿಗಳು ತಿಳಿದಿರುತ್ತಾರೋ ಅವರಿಗೆ ಶಾಂತಿ, ಅವರಿಗೆ ಶಾಶ್ವತಿ, ಶಾಶ್ವತವಾದ ಶಾಂತಿಯು ಪ್ರಾಪ್ತವಾಗುತ್ತದೆ. ಸ್ವಾತ್ಮಭೂತ್ಯವ ಸ್ಯಾತ್, ಯಾಕೆಂದರೆ ಆ ಸ್ವರೂಪದಲ್ಲಿ ಅವರ ಆತ್ಮನು ಅವರ ಸ್ವರೂಪವೇ ಆಗಿದ್ದರಿಂದಾಗಿ ಅವರಿಗೆ ಶಾಂತಿಯು ಲಭ್ಯವಾಗುತ್ತದೆ. ನ ಇತರೇಷಾಂ ಅನೇವಂ ವಿಧಾನ. ಏ ನ ಏವಂ ವಿಧಾನ ಇತರೇಷಾಂ, ಅವರಿಗೆ ಶಾಂತಿಯು ನ. ಇಲ್ಲಿ ಒಂದು ನಂಜಿದೆ, ಒಂದು ನ ಇದೆ. ಇಲ್ಲಿ ಒಂದು ನಂಜಿದೆ, ಒಂದು ನ ಇದೆ. ನಂಜಿ ಯಾವುದು ಹೇಳ್ರಿ? ಇಲ್ಲಿ ನಂದೆ. ಹಾಂ, ಕರೆಕ್ಟ್. ಅನ್ ಅನ್ ಅಲ್ಲಿ ನೋಡ, ಅನ್ನ ಅನೇವಂ, ಅನೇವಂದ್ರೊಳಗೆ ಏನಿದೆ? ಒಂದು ನಂಜಿ. ಆಮೇಲೆ ಇನ್ನೊಂದು ನ ಎಲ್ಲಿದೆ ಹೇಳ್ರಿ? ನ ಇತರೇಶ. ಈ ಉಳಿದವರಿಗೆ ಈ ಥರ ಆಗುವುದಿಲ್ಲ ಜ್ಞಾನ, ಶಾಂತಿ, ಈ ಥರ ಶಾಂತಿ ಅವರಿಗೆ ಸಿಗೋದಿಲ್ಲ. ಇತರಿಗೆ ಅಂದರೆ ಯಾರಿಗೆ? ನ ಏವಂ ವಿಧಾನ, ಈ ಪ್ರಕಾರವಾಗಿ ಯಾರು ಆತ್ಮನನ್ನು ತಾವೇ ಎಂದು ತಿಳಿದಿಲ್ಲವೋ ಅವರಿಗೆ ಈ ಶಾಂತಿ ಲಭ್ಯ ಆಗೋದಿಲ್ಲ. ಅವರಲ್ಲಿ ಸ್ಪರ್ಧಾಭಾವ, ಅಸೂಯಾಭಾವ ಹಾಗೆ ಉಳಿದಿರ್ತವೆ. ತದೇ ತದಿತಿ ಮನ್ಯಂತೆ ನಿರ್ದೇಶ್ಯಂ. ಅದನ್ನು ಬಿಡಿಸ್ಲಿಕ್ಕೆ ಬರೋಂಗಿಲ್ಲ. ತದೇ ತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಮಂ ಸುಖಂ. ತದೇ ತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಮಂ ಸುಖಂ. ಕಥಂ ನು ತದ್ವಿಜಾನೀಯಾಂ ಕಿಮು ಭಾತಿ ವಿಭಾತಿ ವಾ. ತದೇ ತದಿತಿ ಮನ್ಯಂತೆ ಅನಿರ್ದೇಶ್ಯಂ ಪರಮಂ ಸುಖಂ. ಕಥಂ ನು ತದ್ವಿಜಾನೀಯಾಂ ಕಿಮು ಭಾತಿ ವಿಭಾತಿ ವಾ. ಏನಂತ ತಿಳಿತಾರೆ ಆ ವಿವೇಕಿಗಳು, ಪಂಡಿತರು, ಜ್ಞಾನಿಗಳು, ಆ ಶುದ್ಧ ಅಂತಃಕರಣಸ್ಥರು, ಆಗಮ ಶಾಸ್ತ್ರ ಆಚಾರ್ಯರ ಉಪದೇಶವನ್ನು ಪ್ರಾಪ್ತಿ ಮಾಡಿಕೊಂಡಂತಹ ಸುಕೃತರು, ಅವರು ಏನೆಂದು ತಿಳಿದುಕೊಳ್ಳುತ್ತಾರೆ. ತದ ಏತದಿತಿ, ಆತ್ಮನೇ ನಾನು. ಮನ್ಯಂತೆ, ಯಾವ ಆತ್ಮನು? ಯಾವ ಆತ್ಮನು? ಅನಿರ್ದೇಶ್ಯಂ, ಇದೇ ಆತ್ಮ ಅಂತ ಯಾವುದನ್ನು ನಾವು ನಿರ್ದೇಶ ಮಾಡಲಿಕ್ಕೆ ಆಗೋದಿಲ್ಲವೋ, ಅತ್ಯಂತ ಹೆಚ್ಚಿನ ಸುಖದಿಂದ ಕೂಡಿದ್ದಾಗಿದೆಯೋ, ಅನಿರ್ದೇಶ್ಯವಾಗಿದೆಯೋ, ಆತ್ಮನೇ ನಾನು ಅಂತ ತಿಳಿದವನೇ ಜ್ಞಾನಿ. ಒಂದು ಸಣ್ಣ ಪ್ರಶ್ನೆ ಹುಟ್ಟುಕೊಳ್ತದೆ, ಬಾಲಬುದ್ಧಿಯ ಪ್ರಶ್ನೆ, ಆದರೂ ಭಾರಿ ಗಂಭೀರವಾದ ಪ್ರಶ್ನೆ. ಘಟವನ್ನು ತಿಳ್ಕೋ ತಿಳಿತೀವಿ, ಹೂವನ್ನು ತಿಳ್ಕೋ ತಿಳಿತೀವಿ, ಪ್ರಾಣಿಯನ್ನು ತಿಳ್ಕೋ ತಿಳಿತೀವಿ. ಅವಕ್ಕೆಲ್ಲ ರೂಪ ಇದೆ, ಅವಕ್ಕೆಲ್ಲ ಬಣ್ಣ ಇದೆ, ಅವಕ್ಕೆಲ್ಲ ಆಕಾರ ಇದೆ. ಒಂದು ಬಿಟ್ಟು ಒಂದು ಇನ್ನೊಂದು ಬೇರೆಯಾಗಿಯೇ ಇದೆ ಅದು. ಹೀಗಾಗಿ ವಿಂಗಡ ವಿಂಗಡವಾಗಿ ಅವುಗಳನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ, ಮತ್ತು ಅವಕ್ಕೆ ಕೊನೆಯೂ ಇಲ್ಲ. ನಮಗೂ ಉತ್ತರಕ್ಕೆ ಅಸಂಖ್ಯ ಇವೆ ಅವು. ಆದರೆ ಯಾವ ಆತ್ಮನ ತಿಳ್ಕೋಬೇಕಾಗಿದೆಯೋ ಆ ಆತ್ಮನ ಬಣ್ಣ ಯಾವುದು, ಅವನ ರೂಪ ಯಾವುದು, ಅವನ ಆಕಾರ ಯಾವುದು, ಅಂಥ ಎಷ್ಟು ಆತ್ಮಗಳಿವೆ? ಈ ಜನ್ಮದಲ್ಲಿ ಒಂದು ಆತ್ಮ, ಮುಂದಿನ ಜನ್ಮದಲ್ಲಿ ಇನ್ನೊಂದು ಆತ್ಮ, ಅದ್ರ ಮುಂದಿನ ಜನ್ಮ ಮತ್ತೊಂದು ಆತ್ಮ, ಎಷ್ಟು ಆತ್ಮಗಳಿವೆ ಚಿತ್ರ ಹಾಕಿರ್ತಾರೆ ನೋಡ್ರಿ. ಮಹಾತ್ಮ, ದುರಾತ್ಮ, ಪರಮಾತ್ಮ, ಚೇಳಾತ್ಮ, ಹಾಮಾತ್ಮ, ಎಷ್ಟಾದ. ಈಗ ಒಂದು ಆತ್ಮ ತಿಳಿತು ಉಪನಿಷತ್ತು, ಇಷ್ಟು ಇಷ್ಟು ವರ್ಷ ಅಭ್ಯಾಸ ಮಾಡಿಲ್ಲ ಮಾಡಿದ್ಮೇಲೆ ಒಂದು ಆತ್ಮ ತಿಳಿತು. ಎಷ್ಟು ಆತ್ಮಗಳು, ಅಸಂಖ್ಯ ಆತ್ಮಗಳು. ಬಿಡಿ ಸ್ವಾಮೀಜಿ, ಇದಾಗುತ್ತಲ್ಲ ಹೋಗುತ್ತಲ್ಲ, ಸುಮ್ಮನೆ ನಮ್ಮ ಪಾಡಿನ ಬಿಟ್ಬಿಡ್ರಿ, ಏನೋ 10-20 ರೂಪಾಯಿ ದುಡಿತೀವಿ, ನಮ್ಮ ಜೀವನ ನಾವು ಮಾಡ್ಕೋತೀವಿ. ಅಂತಹ ಆತ್ಮನನ್ನು ಕಥಂನು ತದ್ವಿಜಾನೀಯ, ಅವನನ್ನು ಹೇಗೆ ನಾನು ತಿಳ್ಕೊಳ್ಳಿ? ರೂಪಿಲ್ಲ, ಆಕಾರ ಇಲ್ಲ, ಮುಟ್ಲಿಕ್ಕೆ ಬರೋಂಗಿಲ್ಲ, ಕೈಗೆ ಸಿಗೋಂಗಿಲ್ಲ. ಕಥಂ ತದ್ವಿಜಾನೀಯ ಕಿಮ್ಮ ಭಾತಿ ವಾ ವಿಭಾತಿ. ಅದು ಅದು ಬೆಳಗುತ್ತದೋ, ಅದು ಚೆನ್ನಾಗಿ ಕಾಣಿಸ್ತದೋ, ಭಾತಿ ಬೆಳಗುತ್ತದೋ, ವಿಭಾತಿ ಕಣ್ಣಿಗೆ ಕಾಣಿಸ್ತದೋ, ಇಂದ್ರಿಯಗಳಿಗೆ ಗೋಚರವಾಗಿದೆಯೋ, ಇಲ್ಲ. ಬೆಳಗುತ್ತದೋ ಇಲ್ಲ, ಮತ್ತೆ ಯಾಕೆ ತಿಳಿಯೋದು? ಇಲ್ಲ, ತಿಳಿಲಿಕ್ಕೆ ಬರೋಂಗಿಲ್ಲ. ನೀನು ಅಂದುಕೊಂಡಂತೆ ತಿಳಿಲಿಕ್ಕೆ ಬರೋಂಗಿಲ್ಲ, ಶಾಸ್ತ್ರದ ಹೇಳಿಕೆಯಿಂದ ತಿಳ್ಕೊಳಿಕ್ ಬರ್ತದೆ. ಇದು ಒಂದು ಸಂದೇಹ ಈ ಶ್ಲೋಕದಲ್ಲಿ ಎತ್ಕೊಂಡಿದ್ದಾರೆ. ಇದಕ್ಕಾಗಿ ಸುಂದರವಾದ ಉತ್ತರ ಕೊಡ್ತಾರೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ಅಲ್ಲಿಗೆ ಈ ಅಧ್ಯಾಯವನ್ನು ಮೃತ್ಯು ದೇವತಾ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾನೆ. ಆನಂತರ ಕೊನೆಯ ಅಧ್ಯಾಯದಲ್ಲಿ ಇನ್ನೂ ಸುಂದರವಾದ ಕೆಲವು ವಿಷಯಗಳನ್ನು ಹೇಳಿ ಉಪನಿಷತ್ತನ್ನು ಮಂಗಳ ಮಾಡ್ತಾ ಇದ್ದಾನೆ ನಚಿಕೇತನಿಗೆ. ಓಂ ತತ್ಸ. ನಾಳೆ ಬೆಳಗ್ಗೆನು ಕ್ಲಾಸ್ ಇದೆ. ಓಂ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ್ ಮಹಾರಾಜ್ ಜೀ ಕೀ ಜಯ.